ರೈತ ಬಾಂಧವರೇ, ರಾಯಚೂರು ಜಿಲ್ಲೆಯಲ್ಲಿ 2022 ಸಾಲಿನ ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಕೃತಿ ವಿಕೋಪಗಳಾದ ಅಕಾಲಿಕ ಮಳೆ, ಬೆಳೆ ಮುಳುಗಡೆ, ಮಳೆ ಅಭಾವ ಮತ್ತು ಇತರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆಗಳಿಗೆ ವಿಮೆ ರಕ್ಷಣೆ ನೀಡಲು ಹತ್ತಿರದ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಬೆಳೆಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಯೋಜನೆಯ ಸದುಪಯೋಗ ಪಡೆಯಬಹುದಾಗಿದೆ. ಸದರಿ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು ಹಿಂಗಾರು ಹಂಗಾಮಿನ ಬೆಳೆಗಳಾದ ಕಡಲೆ, ಮಳೆಯಾಶ್ರಿತ ಮತ್ತು ನೀರಾವರಿ ಬೆಳೆಗಳಿಗೆ 16ನೇ ಡಿಸೆಂಬರ್ 2022 ಕೊನೆ ದಿನಾಂಕವಾಗಿರುತ್ತದೆ. ರೈತ ಬಾಂಧವರೇ, ಇದಲ್ಲದೆ ಬೇಸಿಗೆ ಹಂಗಾಮಿನ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ ಹಾಗೂ ಭತ್ತ ನೀರಾವರಿ ಬೆಳೆಗಳಿಗೆ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28ನೇ ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ, ಭತ್ತ ನೀರಾವರಿ ಮತ್ತು ಸೂರ್ಯಕಾಂತಿ ನೀರಾವರಿ ಬೆಳೆಗಳಿಗೆ ಈ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28ನೇ ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು. ಮತದಾತ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಭಾರತಿ, ಎಷ್ಟೋ ವರ್ಷಗಳಾದ್ಮೇಲೆ ನಮ್ ಕಾಲೇಜ್ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಹೌದು ಭಾರತ್, ಇವತ್ತಿನ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸಬೇಕು ಅನ್ನೋ ನಿನ್ನ ಐಡಿಯಾ ಸಾಕಾಗಿದೆ. ಮತ್ತೆ ನಮ್ ಕಾಲೇಜ್ ಬಂದಿರೋ ಖುಷಿನಲ್ಲಿ ನಮ್ಮ ಶ್ರೋತೃಗಳಿಗೆ ನಮಸ್ಕಾರ ಹೇಳೋದನ್ನೇ ಮರೆತ್ಬಿಟ್ವಲ್ವಾ? ಹೌದಲ್ವಾ, ಬಾ ಒಟ್ಟಿಗೆ ಹೇಳೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾತು ಕೇಳೋದಕ್ಕೆ ಇವತ್ತು ನಮ್ಮ ಕಾಲೇಜಿಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ್, ಕಾಲೇಜಿನ ಆಚೆಗಿರೋ ಆ ಮೂಲೆನಲ್ಲಿ ಒಂದ್ ಕ್ಯಾಂಟೀನ್ ಇದೆಯಲ್ಲ, ನಡೆಯಲು ಹೋಗೋಣ. ನಮ್ ಮಾಮೂಲಿ ಜಾಗ ಶಂಭು ಡಾಬಾ ನೆನಪಿದೆ ಹಾಗಾದ್ರೆ ಬಾಬಾ ಹೋಗೋಣ. ಹೇ ಕಪಿಲ್, ನಾಳೆ ನಿನ್ನ ಬರ್ತೇ ಅಲ್ವಾ? ಬರ್ತೇ ಬಾಯ್. ಹೌದು, ನಾಳೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಕಪಿಲ್? ಹೇ ಕಪಿಲ್, ಒಂದ್ ಕೆಲಸ ಮಾಡು, ನಾಳೆ ಬೆಳಗ್ಗೆಯಿಂದ ನಮ್ಗೆಲ್ಲ ಟ್ರೀಟ್ ಕೊಡ್ಸಕ್ ಶುರು ಮಾಡ್ಬಿಡು ಆಯ್ತಾ? ಗೌರವ್, ರಾಹುಲ್, ಆಸ್ತಾ, ನನ್ನ ಗೆಳೆಯರೇ, ನಾಳೆ ನನ್ನ ಪ್ಲಾನೇ ಬೇರೆ ಇದೆ. ನಾಳೆ ನನಗೆ 18 ವರ್ಷ ತುಂಬುತ್ತೆ. ಆದ್ರಿಂದ ಎಲ್ಲದಕ್ಕೂ ಮೊದಲು ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ನೋಂದಾಯಿಸ್ತೀನಿ, ಮತ್ತೆ ನನ್ನ ವೋಟರ್ ಐಡಿ ಮಾಡಿಸ್ತೀನಿ. ದಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಏನು ಇಷ್ಟು ಗಲಾಟೆ? ಭಾರತ್ ಅಣ್ಣ, ಭಾರತೀಯಕ್ಕ, ನೀವಿಲ್ಲಿ? ಹೀಗೆ ಇವತ್ತು ನಮ್ ಕಾಲೇಜ್ನಲ್ಲಿ ಒಂದ್ ಸುತ್ತ ಹಾಕ್ ಹೋಗೋಣ ಅನ್ನೋ ಮನ್ಸಾಯ್ತು, ಅದಕ್ಕೆ ಬಂದ್ವಿ ಕಪಿಲ್. ಗೆಳೆಯರೇ, ಇವರಿಬ್ರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ಭಾರತ್ ಅಣ್ಣ ಮತ್ತ ಭಾರತಿ ಅಕ್ಕ ಇವರಿಬ್ರು ಆಕಾಶವಾಣಿಯ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಕೇಳಿ ನಾನು ನನ್ನ ಬರ್ತ್ಡೇ ಪ್ಲಾನ್ ಮಾಡಿದ್ದು. ಓಕೆ, ನೋಡಿ ಭಾರತ್ ಅಣ್ಣ, ನಾಳೆ ಈ ಕಪಿಲ್ದು ಬರ್ತ್ಡೇ ಇದೆ, ನಮಗೆ ಪಾರ್ಟಿ ಕೊಡಿಸು ಅಂದ್ರೆ ಮೊದಲು ವೋಟ್ ರೆಡಿ ಮಾಡಿಸ್ತೀನಿ ಅಂತ ಇದ್ದಾರೆ. ಅರೆ ವಾ ಕಪಿಲ್, ನೀನ್ ನಿಜಕ್ಕೂ ಒಬ್ಬ ತಿಳುವಳಿಕೆ ತಕಣಯ್ಯ, ನವ ನಾಗರಿಕ. ನೀವೆಲ್ಲರೂ ಸರಿ ಸುಮಾರು ಕಪಿಲ್ನಷ್ಟೇ ವಯಸ್ಸಿನವರು ಅನ್ಸುತ್ತೆ. ನೀವೆಲ್ಲ ನಿಮ್ ವೋಟರ್ ಐಡಿ ಮಾಡಿಸಿದೀರಾ? ನಿಮ್ಮೆಲ್ಲರ ಮುಖಾನೆ ಹೇಳ್ತಾ ಇದೆ ನೀವು ಯಾರು ಈ ಕೆಲಸ ಮಾಡಿಲ್ಲ ಅಂತ. ಇರ್ಲಿ, ತಮ್ಮ ಮೊದಲ ಮತ ಚಲಾಯಿಸಲು ಚುನಾವಣೆ ಬರೋದನ್ನೇ ಕಾಯ್ತಾ ಇರೋ ಜನರ ಅನುಭವವನ್ನ ನಿಮಗ್ ಕೇಳಿಸ್ಬೇಕು ಅಂತ ನನ್ಗನ್ನಿಸ್ತಾ ಇದೆ. ಆದ್ರೆ ಇದು ಹೇಗ್ ಸಾಧ್ಯ? ನನ್ನದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಕೆಲವರು ತಮ್ಮ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಇಲ್ ಕೇಳಿ, ಜಾರ್ಖಂಡ್ನ ಸುರೇಖ ಹೇಳಿರೋದು, ನನ್ ವೋಟರ್ ಐಡಿ ನನ್ ಕೈಗ್ ಸಿಕ್ಕಾಗ ಯಾವ್ದೋ ಪ್ರಶಸ್ತಿ ಸಿಕ್ಕಾಗಾಯ್ತು ಅಂತ. ಇದು ಚೆನ್ನೈನ ಅಭಿಷೇಕ್ ನಿಂದ ಬಂದ ಮೆಸೇಜ್. ದಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಐ ಬಿಕೇಮ್ ವೋಟರ್ ಐಡಿ ಹೋಲ್ಡರ್. ಬಂಗಾಳದಿಂದ ಸಮಾಪ್ತಿ ಹೇಳ್ತಾರೆ, ಅವರು ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ತಮ್ಮ ವೋಟರ್ ಐಡಿ ಮಾಡಿಸಿದ್ದು ತಿಳಿದಾಗ ಅವರ ತಂದೆ ಭಾವುಕರಾಗ್ಬಿಟ್ಟಿದ್ರಂತೆ. ಅಲ್ವಾ ಮತ್ತೆ, ನಾಳೆ ಮಾಡೋದನ್ನ ಹಿಂದೆ ಮಾಡು, ಇಂದು ಮಾಡೋದನ್ನ ಈಗಲೇ ಮಾಡು ಅನ್ನೋ ಮಾತಿದೆಯಲ್ವಾ?

ಸರಿಪಡಿಸಬೇಕು ಅಂದ್ರೆ ಯಾವ ಅಪ್ಲಿಕೇಶನ್ ಉಪಯೋಗಿಸಬೇಕು ಅಂತ ಹೇಳಿ. ಅಲ್ಮಾಸ್, ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ವೋಟರ್ ಹೆಲ್ಪ್ ಲೈನ್ ಅಪ್ಲಿಕೇಶನ್ ಮೂಲಕ ವೋಟರ್ ಐಡಿ ಅಥವಾ ಮತದಾರರ ಗುರುತಿನ ಚೀಟಿಯಲ್ಲಿ ತಪ್ಪಾಗಿರೋ ಯಾವುದೇ ಅಂಶವನ್ನ ಸುಲಭವಾಗಿ ತಿದ್ದುಪಡಿ ಮಾಡಿಸಬಹುದು. ನೀನು ಫಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೋ, ಆಮೇಲೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ಫೋನ್ ಮಾಡು ಆಯ್ತಾ? ಥ್ಯಾಂಕ್ ಯು ಕಲ್ಪನಾ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದನ್ನ ಸರಳಗೊಳಿಸಲು ಕಾನೂನಿನಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಈಗ ಯಾವುದೇ ನವ ವಯಸ್ಕರಿಗೆ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳೋದು ಮತ್ತು ತಮ್ಮ ವೋಟರ್ ಐಡಿ ಕಾರ್ಡ್ ಪಡೆಯೋದಕ್ಕೆ ವರ್ಷವಿಡೀ ಕಾಯೋ ಅಗತ್ಯ ಇಲ್ಲ. ಬನ್ನಿ ಈ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿಯೋಣ. ಜಿನ್ಕಿ 18 ಸಾಲ ಕಿ ಆಯು ಪೂರಿ ಹೋನೆ ಪರ್ ಜೋ ನಿರ್ವಾಚನ ಸೂಚಿ ಮೇ ನಾಮ ಲಿಖಾ ಸಕ್ತೆ ಹೈ ಉನ್ಕೆ ಲಿಯೆ 1st ಜನವರಿ ಆಫ್ ಎವ್ರಿ ಇಯರ್ ವೋ ಏಕ್ ಡೇಟ್ ಹೋತಿ ಥಿ ಕ್ವಾಲಿಫೈಂಗ್. ಅಬ್ ಉಸ್ಕೊ ಸಾಲ ಮೇ 4 ಬಾರ್ ಕರ್ ದಿಯಾ ಗಯಾ, ಯಾನಿ ಹರ್ ಕ್ವಾರ್ಟರ್ ಮೇ ವೋ ವೋಟರ್ ಬನ್ ಸಕ್ತೆ ಹೈ. ತೋ ಅಗರ್ ಕಿಸಿ ಕಿ ಜನಮ 2 ಜನವರಿ ಕೋ ಹೋತಿ ಥಿ ತೋ ಉಸ್ಕೊ ಏಕ್ ಸಾಲ ವೇಟ್ ಕರ್ನಾ ಪಡ್ತಾ ಥಾ ವೋಟ್ ದೇನೆ ಕೆ ಲಿಯೆ. ಅಬ್ ಹರ್ ಕ್ವಾರ್ಟರ್ ಕೆ 1st ಮೇ ಬನ್ ಸಕ್ತೆ ಹೈ. ತೋ ಅಗರ್ ಸಬ್ಕೆ ಪ್ರಯಾಸ ಸೇ ಉನ್ಕೊ 4-4 ಬಾರ್ ವೋಟರ್ ಬನ್ನೆ ಕಿ ಸುವಿಧಾ ದಿ ಜಾ ರಹಿ ಹೈ. ಔರ್ ಅಬ್ ತೋ ನಿರ್ವಾಚನ ಆಯೋಗ ನೇ ಯೇ ಭಿ ಕಿಯಾ ಹೈ ಕಿ ಅಗರ್ ಆಪ್ 17 ಸಾಲ ಹೋ ಚುಕೆ ಹೈ ತೋ ಅಗಲೇ ಸಾಲ ಕೆ ಲಿಯೆ ಅಡ್ವಾನ್ಸ್ ಮೇ ಅಪ್ನಾ ನಾಮ ಕಾ ವೋ ಭರ್ ದೀಜಿಯೆ. ವೋಟರ್ ಆಪ್ಕೊ ತಭಿ ಬನೆಂಗೆ ಜಬ್ ಆಪ್ 18 ಕೆ ಹೋಂಗೆ. ಲೇಕಿನ್ ಉಸ್ಕೊ ಹಮಾರಿ ಮಶೀನರಿ ಅಪ್ನೆ ಪಾಸ್ ರಖೇಗಿ ಪ್ರೋಸೆಸ್ ಕರ್ಕೆ, ಔರ್ ಜಿಸ್ ದಿನ ಆಪ್ 18 ಹೋಂಗೆ ಆಪ್ಕೊ ಕೈಂಡ್ ಆಫ್ ಎ ಬರ್ಥಡೇ ಗಿಫ್ಟ್ ಭೇಜ ದೇಗಿ ಏಕ್ ಎಲೆಕ್ಷನ್ ಕಾರ್ಡ್ ಕೆ ರೂಪ ಮೇ. ತೋ ಲೇಕಿನ್ ಹಮ್ ಇತನಿ ಮೆಹನತ್ ಕರ್ ರಹೇ ಹೈ ಆಪ್ಕೊ ವೋಟರ್ ಬನಾನೆ ಮೇ. ತೋ ಯಂಗ್ ವೋಟರ್ಸ್ ಕಾ ಭಿ ದಾಯಿತ್ವ ಹೈ ಕಿ ವೋ ಜರೂರ್.